ಹುಲ್ಲು ಮುಖ್ಯ. ಹಾಗಾಗಿ ನಾನು ರಾಜಮುಡಿ ಭತ್ತ ಬೆಳೀತೀನಿ, ಮತ್ತೆ ಅದನ್ನು ಸಹ ನಾನೇ ಮೌಲ್ಯವರ್ಧನೆ ಮಾಡಿ ಬೆಂಗಳೂರು, ಮೈಸೂರು ಹಾಗೂ ನನ್ನ ಸುತ್ತಮುತ್ತ ಬಿ ಸಿ ರೋಡು ಎಲ್ಲವಕ್ಕೂ ಮಾರಾಟ ಮಾಡ್ತೀನಿ. ಸುಮಾರು ಕೆಜಿಗೆ 60 ರೂಪಾಯಿ ರೇಟಲ್ಲಿ ರಾಜಮುಡಿ ಭತ್ತವನ್ನು ಮಾರಾಟ ಮಾಡ್ತೀನಿ. ಮತ್ತೆ ನನಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನನ್ನ ದನಗಳಿಗೆ ಸಂಪೂರ್ಣವಾಗಿ 1 ವರ್ಷ ಪೂರ್ತಿ ಹುಲ್ಲು ಆಗ್ತದೆ. ಈ ವರ್ಷ ಸ್ವಲ್ಪ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡು 1 ಎಕರೆ ಪ್ರದೇಶದಲ್ಲಿ ಸಿದ್ದು ಸಣ್ಣ ಅಂತ ಒಬ್ಬ ಮಂಡ್ಯ ಜಿಲ್ಲೆಯ ಶಿವಹಳ್ಳಿಯ ಬೋರೇಗೌಡ ಅಂತಕ್ಕಂಥವನು, ಸಣ್ಣಮ್ಮ ಸಿದ್ದೇಗೌಡ ಅಂತಕ್ಕಂಥ ಅವರ ತಂದೆ ತಾಯಿ ಹೆಸರಲ್ಲಿ ಒಂದು ತಳಿ ಕಂಡುಹಿಡಿದಿದ್ದಾರೆ. ಆ ಅದು ರಾಜಮುಡಿಯುವಷ್ಟೇ ಸಣ್ಣ ಇರುತ್ತೆ. ಆ ಅದನ್ನು 1 ಎಕರೆ ಪ್ರದೇಶದಲ್ಲಿ ಈ ಸಾರಿ ಹಾಕಿರ್ತೀನಿ. ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲೇ ಭತ್ತವನ್ನು ಕೂಡ ತಾವು ಬೆಳೀತಾ ಇರತಕ್ಕಂಥದ್ದು. ಈಗ ಸಿದ್ದು ಸಣ್ಣ ಆಗ್ಬೋದು, ರಾಜಮುಡಿ ಆಗ್ಬೋದು, ಎರಡು ಕೂಡ ದೇಶೀಯ ತಳಿ, ಅತ್ಯಂತ ಕಡಿಮೆ ಇಳುವರಿ ಇರುತ್ತೆ. ಸಾವಯವದಲ್ಲಿ ಮಾಡ್ತಾ ಇರೋದ್ರಿಂದ ಇಳುವರಿಯ ಮೇಲೆ ಏನು ಹೊಡೆತ ಬಿದ್ದಿಲ್ವಾ ಹೇಗೆ? ನನಗೆ ತುಂಬಾ ರೈತರು ಹೇಳ್ತಾರೆ ರಾಜಮುಡಿ ನಾವು ಯಾಕೆ ಹಾಕಬಾರ್ದು ಅಂತ. ಅದು ಸಾಮಾನ್ಯವಾಗಿ ತೆನೆ ಗಟ್ಟಿದಾಗ ಗಾಳಿ ಬೀಸಿದ್ರೆ ಬಿದ್ದೋಗುತ್ತೆ ಅಂತ. ನಮಗೂ ಸಹ ಅದು ಅನುಭವ ಆಗಿದೆ. ಸೊ ನನಗೆ ಇತ್ತೀಚೆಗೆ ಒಬ್ಬರು ಬಾಳುಪೇಟೆಯವರು ಯುವರಾಜ್ ಅಂತಕ್ಕಂಥವ್ರು ಒಬ್ಬರು ಪರಿಚಯ ಆದರು. ಸೊ ಅವರು ಹೇಳಿದರು ನನಗೆ, ನಮ್ಮ ತಂದೆ 60 ವರ್ಷದಿಂದ ನಾವು ರಾಜಮುಡಿನ ಬೆಳಿತೀವಿ, ಅದು ಒಂದೊಂದು ಸಸಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಬೀಳಲ್ಲ ಅಂತ. ಹಾಗಾಗಿ ನಾನು ಅದೊಂದು ಹೊಸ ಪ್ರಯೋಗ ಮಾಡಿದ್ದೀನಿ. ನಮಗೆ ಸುಮಾರು 1 ಎಕರೆಗೆ 15-16 ಕ್ವಿಂಟಾಲು ಇಳುವರಿ ಬರ್ತದೆ. ನನಗೆ ಹೆಚ್ಚು ಇಳುವರಿ ಬರದೇ ಇದ್ರು, ಈಗ 30 ಕ್ವಿಂಟಾಲು ಹೈಬ್ರಿಡ್ ತಳಿಲಿ ಏನು ಬರುತ್ತೆ ಅಷ್ಟು ಅನ್ನ ನಮಗೆ 15 ಕ್ವಿಂಟಾಲು ಬರತಕ್ಕಂಥ ಭತ್ತದಲ್ಲೇ ಆಗ್ತದೆ. ಮತ್ತು ಔಷಧಿ ಗುಣನೂ ಹೆಚ್ಚಿದೆ, ಮತ್ತು ಉತ್ಕೃಷ್ಟತೆ ಇದೆ. ಮತ್ತು ವಿಶೇಷವಾಗಿ ನನ್ನ ದನಗಳಿಗೆ ಹುಲ್ಲಿನ ಅಗತ್ಯತೆನ ಪೂರೈಕೆ, ಯಾವುದೇ ಒಂದು ರಾಸಾಯನಿಕ ಗೊಬ್ಬರದ ಅಗತ್ಯತೆ ಬೀಳಲ್ಲ. ಯಾವುದೇ ರಾಸಾಯನಿಕಗಳು ಇಲ್ಲದೇ ಅದನ್ನು ಬಳಕೆಯನ್ನು ಮಾಡ್ತಿದ್ದಾರೆ. ಇತ್ತೀಚೆಗೆ ಈ ಜೈವಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಜನ ರಾಸಾಯನಿಕಕ್ಕೆ ಪರ್ಯಾಯವಾಗಿ ಜೈವಿಕ ಗೊಬ್ಬರಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಅದರ ಬಳಕೆಯನ್ನು ಮಾಡ್ತಾ ಇದ್ದೀರಾ ಹೇಗೆ? ಜೈವಿಕವಾಗಿ ನಾನು ಈಗಾಗಲೇ ಗೋನಂದನ ಜಲನ ಬಳಕೆ ಮಾಡ್ತಾ ಇದ್ದೀನಿ, ಗೋ ಕೃಪಾಮೃತನ ಬಳಕೆ ಮಾಡ್ತಾ ಇದ್ದೀನಿ, ಜೀವಾಮೃತನ ಮಾಮೂಲಿಯಾಗಿ ನಾನು ಬಳಕೆ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಈಗ ಗೋನಂದನ ಜಲನೂ ಸಹ ತುಂಬ ಫಲಿತಾಂಶವನ್ನು ನೀಡ್ತಾ ಇದೆ. ಗೋ ಕೃಪಾಮೃತವು ಸಹ ಅಷ್ಟೇ, ಒಂದು ಗೋಪಾಲ್ ಬಾಬ್ ಸುಪಾರಿಯಾ ಅಂತಕ್ಕಂಥವರು ಅವರು ಇದು ಮಾಡಿ ಅದರ ಒಂದು 2 ಲೀಟ್ರ್ ಕಲ್ಚರನ್ನು ಕೊಟ್ಟರೆ ಸೊ ಅದು 60 ದಿವಸದವರೆಗೂ ನಾವು ಇಟ್ಕೋಬಹುದು. ಸೊ ಆ ಕಲ್ಚರನ್ನು ನಾವು ಇದು ಮಾಡಿಕೊಂಡು ಅದಕ್ಕೆ ಬೆಲ್ಲ ಮತ್ತು ಮಜ್ಜಿಗೆ ಹಾಕ್ಕೊಂಡು, ಸಿಹಿ ಮಜ್ಜಿಗೆ ಹಾಕ್ಕೊಂಡು 200 ಲೀಟ್ರ್ ಡ್ರಮ್ಗೆ ಹಾಕ್ಕೊಂಡು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಸೊ ಅದು ಸಹ ತುಂಬ ಪರಿಣಾಮಕಾರಿಯಾಗಿದೆ. ಅದರ ಜೊತೆಗೆ ಗೋನಂದನ ಜಲ ಅಂದರೆ ನಮ್ಮ ದೇಶೀಯ ದನಗಳು ಕರುಗಳು ಯಾವುದು ಒಂದು 8-9 ತಿಂಗಳಿಗೆ ನೊಂದು ಬರ್ತವೆ, ಅವುಗಳನ್ನು ಒಂದು ಡ್ರಮ್ಮಿಗೆ ಹಾಕಿ ಅದಕ್ಕೆ ಒಂದು 10 ಕೆಜಿ ಬೆಲ್ಲ, ಒಂದು 20 ಕೆಜಿ ಪಪ್ಪಾಯಿ ಹಣ್ಣು, ಒಂದು 25 ಕೆಜಿ ಸಗಣಿ, ಒಂದು 25 ಲೀಟ್ರು ಗಂಜಲ, ಒಂದು 25 ಲೀಟ್ರು ಹುಳಿ ಮಜ್ಜಿಗೆ, ಇವುಗಳನ್ನೆಲ್ಲ ಹಾಕಿ ಒಂದು 6 ತಿಂಗಳು ಒಂದು ಡ್ರಮ್ಗೆ ತಂಪಾದ ಪ್ರದೇಶದಲ್ಲಿ ಸಂರಕ್ಷಣೆ ಮಾಡಿ ಇಟ್ಟರೆ ಅದು ವಾಸನೆ ಬರದಂಗೆ ಒಂದು ಡ್ರಗ್ ಹೌಸ್ಗಳಲ್ಲಿ ಒಂದು ಮಾತ್ರೆ ಸಿಗುತ್ತೆ, ಅದನ್ನು ಇಟ್ಟರೆ 6 ತಿಂಗಳಲ್ಲಿ ಅದು ಎಲ್ಲ ನೀರಾಗಿ ಅದು ಭೂಮಿಗೆ ಹಾಕಲಿಕ್ಕೆ ಯೋಗ್ಯವಾದಂತಹ ದ್ರವರೂಪದ ಜೈವಿಕ ಗೊಬ್ಬರವಾಗಿ ಹೊರಹೊಮ್ಮುತ್ತದೆ. ಅದನ್ನು ನಾವು 1 ಲೀಟ್ರ್ ನೀರಿಗೆ ಒಂದು 100 ಗ್ರಾಮು ಅಥವಾ 150 ಗ್ರಾಮು ಆ ಸಸ್ಯಕ್ಕೆ ಅನುಗುಣವಾಗಿ ಅದನ್ನು ಹಾಕಿದರೆ ಒಳ್ಳೆ ಫಲಿತಾಂಶ ಇದೆ. ಜೈವಿಕವಾಗಿ ಈ ಒಂದು ಕ್ರಮವೂ ಸಹ ನಾನು ಅನುಸರಿಸ್ತಾ ಇದ್ದೀನಿ. ಜೈವಿಕವಾಗಿ ತಾವು ಏನು ಬಳಕೆ ಮಾಡ್ತಿದ್ದಾರೆ ಗೊಬ್ಬರಗಳು, ಅದೆಲ್ಲದನ್ನು ಕೂಡ ನೀವೇ ಉತ್ಪಾದನೆಯನ್ನ ಮಾಡಿಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹೌದು, ಯಾಕೆ ಅಂದ್ರೆ ಒಬ್ಬ ರೈತ ಅಂದ್ರೆ ಅವನಿಗೆ ದನಗಳಿರ್ಬೇಕು. ದನಗಳು ಅಂದ್ರೆ ನಮ್ಗೆ ಮಿಶ್ರ ತಳಿ ಹೊಸ್ಕೊಳ್ಳಲ್ಲ, ಅವು ದನಗಳಿವೆ ಅಲ್ಲ. ಅವು ನನ್ನ ದೃಷ್ಟಿಯಲ್ಲಿ, ನನ್ನ ವೈಯಕ್ತಿಕವಾದ ದೃಷ್ಟಿಯಲ್ಲಿ ಅವು ದನಗಳೇ ಅಲ್ಲ. ಒಬ್ಬ ರೈತ ಅಂದ್ರೆ ನಮ್ಮ ದೇಶಿ ದನಗಳಿರ್ಬೇಕು. ಇವತ್ತು 110 ತಳಿಗಳು ಇದ್ದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ. ಆದರೆ ಇವತ್ತು ಎಲ್ಲ ನಶಿಸಿ ಸುಮಾರು 33 ತಳಿಗಳಿಗೆ ನಿಂತಿದೆ. ನಮ್ಮ ಪ್ರದೇಶದಲ್ಲಿ ಪ್ರಚಲಿತಕ್ಕಂಥವು ಮಲ್ನಾಡ್ಗಿಡ್ಡ, ಹಳ್ಳಿಕಾರು, ಮತ್ತು ಅಮೃತ್ ಮಾಲು, ಮತ್ತು ಈಗೆಲ್ಲ ಸ್ವಲ್ಪ ಗಿರ್ರು ವ್ಯಾಮೋಹಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಥರ ನಮ್ಮ ದೇಶೀಯ ತಳಿಯ ದನಗಳ ಗಂಜಲ ಮತ್ತು ಸಗಣಿ ಬಹಳ ಉತ್ಕೃಷ್ಟ. ಸೊ ನಾನು ಇವತ್ತು ಸಹ 1000 ಲೀಟ್ರು ಗಂಜನ ಸಂರಕ್ಷಣೆ ಮಾಡಿ ಇಟ್ಟಿದ್ದೀನಿ. ಸೊ ನನ್ನ ಗೋಕೃಪಾಮೃತಕ್ಕೆ ಇರ್ಬೋದು ಅಥವಾ ಜೀವಾಮೃತಕ್ಕೆ ಇರ್ಬೋದು, ನನಗೆ ಸಂಪೂರ್ಣವಾಗಿ ಆಗ್ತಾ ಇದೆ. ಆದ್ದರಿಂದ ರೈತರು ಈ ದಿಕ್ಕಲ್ಲಿ ಚಿಂತನೆ ಮಾಡಿದರೆ ನಾವು ಈಗ ಆಲ್ರೆಡಿ ಮಣ್ಣನ್ನು ಸಾಯಿಸ್ಬಿಟ್ಟಿದ್ದೀವಿ. ಮನುಷ್ಯ ಸತ್ತರೆ ಮಣ್ಣಿಗೆ ಹಾಕ್ತೀವಿ, ಮಣ್ಣೆ ಸತ್ತರೆ ಎಲ್ಲಿಗೆ ಹಾಕ್ತೀವಿ. ಹಾಗಾಗಿ ನಾವು ಮಣ್ಣನ್ನು ಜೀವಂತವಾಗಿ ಉಳಿಸ್ಬೇಕು ಅಂತ ಅಂದರೆ ಈ ಒಂದು ಭೂಮಿ ಎಷ್ಟು ನಮಗೆ ಇಂಪಾರ್ಟೆಂಟು ಅಷ್ಟೇ ಈ ಒಂದು ಗೋ ಸಂಪತ್ತು ಸಹ ಇಂಪಾರ್ಟೆಂಟು. ವಿಶೇಷವಾಗಿ ನಾವು ದೇಶಿ ದನಗಳಿಗೆ ಒತ್ತು ಕೊಟ್ಟು ಅದು ಒಂದರ ತಾಯಿ ಮಕ್ಕಳ ಸಂಬಂಧ ಇದ್ದ ಹಾಗೆ ನಮ್ಮ ದೇಶಿ ದನಗಳು ಮತ್ತು ಮಣ್ಣು. ಹಾಗಾಗಿ ನಮ್ಮ ಮಣ್ಣು ಆರೋಗ್ಯಕರವಾಗಿರಬೇಕು ಅಂತ ಅಂದರೆ ಸೊ ನಾವು ಇವತ್ತು ನಮ್ಮ ದೇಶಿ ದನಗಳ ಸಂರಕ್ಷಣೆ ಮಾಡಬೇಕು. ಆ ದಿಕ್ಕಲ್ಲಿ ನಾವುಗಳೆಲ್ಲ ಚಿಂತನೆ ಮಾಡಿದ್ದೇ ಆದರೆ ನಮಗೆ ಇವತ್ತು ಏನು ಇಷ್ಟೊಂದು ಆಸ್ಪತ್ರೆಗಳ ಅವಶ್ಯಕತೆ ಇದೆ ಅವುಗಳು ಬರಲ್ಲ, ಇವತ್ತು ಏನು ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವೆ ಅವುಗಳ ಕಾಟ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೀನಿ. ರಾಜಮುಡಿ ಅಕ್ಕಿಗೆ ಹೇಗಿದೆ ಬೇಡಿಕೆ? ರಾಜಮುಡಿ ಅಕ್ಕಿ ಅಂತ ಅಂದರೆ ನಾನು ಸುಮಾರು 3-4 ಎಕರೆ ಪ್ರದೇಶದಲ್ಲಿ ಬೆಳಿತೀನಿ. ಬೆಳೆದಾಗ ನನಗೆ ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನನಗೆ ಒಂದು ನಂದೇ ಆದಂತಹ ಗ್ರಾಹಕರಿದ್ದಾರೆ. ಆ ಗ್ರಾಹಕರನ್ನು ಅವಶ್ಯಕತೆಗೆ ಅನುಗುಣವಾಗಿ ನಾನು ಮಾರಾಟ ಮಾಡ್ತೀನಿ. ಅಂದರೆ ನನ್ನ ಇಲ್ಲಿ ಲೋಕಲ್ ಸೇಲಲ್ಲಿ ಕೆಲವರು ಒಂದು 60 ರೂಪಾಯಿ ಸಾಮಾನ್ಯವಾಗಿ ಮಾರಾಟ ಮಾಡ್ತೀನಿ, ಕೆಲವರು 55 ರೂಪಾಯಿ ಮಾಡ್ಕೊಳ್ಳಿ 58 ಮಾಡ್ಕೊಳ್ಳಿ ಅಂತಾರೆ. ಆವಾಗ ನಾನು ಮತ್ತೆ ಅವರಿಗೆ ಹಠ ಹಿಡಿಯಕ್ಕೆ ಹೋಗಲ್ಲ, ಸಾಮಾನ್ಯವಾಗಿ 60 ರೂಪಾಯಿ ಮಾರಾಟ ಮಾಡ್ತೀನಿ, 1-2 ರೂಪಾಯಿ ಕಡಿಮೆ ಕೊಟ್ಟರು ಸಹ ಇಸ್ಕೊಳ್ತೀನಿ. ಇವತ್ತು ಭತ್ತದ ಕೃಷಿ ಮತ್ತೆ ರಾಗಿಯ ಕೃಷಿ ಬಹಳ ದುಬಾರಿ ಅಂತ ಹೇಳಿ ಅನೇಕರು ಹೇಳ್ತಾರೆ. ಅದೇ ಕಾರಣಕ್ಕಾಗಿ ತುಂಬಾ ಜನ ಇವತ್ತು ಭತ್ತವನ್ನು ಬೆಳೆಯುವಂಥದ್ದನ್ನ ರಾಗಿಯನ್ನ ಬೆಳೆಯುವಂಥದ್ದನ್ನ ಬಿಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನಾವು ಅವು ದುಬಾರಿ ಅನ್ನೋದಕ್ಕಿಂತ ನಾವು ರಾಸಾಯನಿಕಗಳಿಗೆ ಹೋದಾಗ ಅದು ದುಬಾರಿ ಆಗ್ತದೆ. ರಾಸಾಯನಿಕಗಳಿಗೆ ಹೋಗ್ದೇ ನಾನೀಗ ನಿಮಗೆ ಹೇಳಿದೆ ಯುವರಾಜ ಅವ್ರ ಮೆಥಡಲ್ಲಿ ನಾನು ಭತ್ತನ ನಾಟಿ ಮಾಡ್ತಾ ಇದ್ದೀನಿ ಅಂತ. ಆ ಮೆಥಡಲ್ಲಿ ಹೋದಾಗ ಒಂದೊಂದು ಸಸಿ ನಡೆಸಿದಾಗ ಅದು ತೆಂಡೆ ಹೊರಹೊಮ್ಮಿದಾಗ ಅದು ಬೀಳುವ ಸಾಧ್ಯತೆ ಇಲ್ಲ ಎಂಥ ಗಾಳಿ ಬೀಸಿದ್ರೂ. ಅವರು ನನಗೆ ಉದಾಹರಣೆಗೆ ತೋರಿಸಿದ್ರು, ಇಡೀ ಆ ಬೈಲೆಲ್ಲ ಬಿದ್ದಿತ್ತು, ಅವ್ರದ್ದು ಅಲ್ಲಿ ಗದ್ದೆ ಬಿದ್ದಿರಲಿಲ್ಲ. ಹಾಗಾಗಿ ಅವಾಗ ನಾವು ಮೆಷಿನ್ಲೆಲ್ಲ ಕುಯಿಸೋದು ಮತ್ತೆ ಎಲ್ಲ ಕಾಸ್ಟ್ ಆಫ್ ಕಲ್ಟಿವೇಷನ್ ಎಲ್ಲ ಕಡಿಮೆ ಆಗ್ತದೆ. ಆ ದಿಕ್ಕಲ್ಲಿ ನಾವು ಚಿಂತನೆ ಮಾಡಿ ನಾವು ಈ ತರ ಸಾವಯವದಲ್ಲಿ ಬೆಳ್ಕೊಂಡಾಗ ರಾಸಾಯನಿಕ ಗೊಬ್ಬರನೇ ಇರ್ಬೋದು, ಕಳೆನಾಶಕನೇ ಇರ್ಬೋದು, ಸೊ ಮತ್ತೆ ಸ್ಪ್ರೇ ಕೊಡೋದೇ ಇರ್ಬೋದು, ನಮಗೆ ಅವುಗಳ ಅವಶ್ಯಕತೆನೇ ಬರಲ್ಲ. ಈ ತರ ಆ ಕಾಸ್ಟ್ ಆಫ್ ಕಲ್ಟಿವೇಷನ್ ಎಲ್ಲ ಕಡಿಮೆ ಆದಾಗ ಸೊ ನಮಗೆ ಯಾವುದೇ ಹೊರೆ ಅನ್ಸಲ್ಲ. ಮತ್ತೆ ವಿಶೇಷವಾಗಿ ನಾವು ಭತ್ತಕ್ಕೆ ಎಷ್ಟು ಒತ್ತು ಕೊಡ್ತೀವೋ ಅಷ್ಟೇ ಹುಲ್ಗೂ ಒತ್ತು ಕೊಡಬೇಕು. ಹುಲ್ಗೆ ಒತ್ತು ಕೊಡೋದ್ರಿಂದ ನಮ್ಮ ದನಗಳಿಗೆ ಒಂದು ಶುದ್ಧವಾದಂತಹ ಹುಲ್ ಸಿಗುತ್ತೆ, ಅದು ಹೆಚ್ಚು ಹೆಚ್ಚು ಕೂಡಿ ಬರೋದ್ರಿಂದ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂತ ಭಾವಿಸಿದ್ದೀನಿ. ಒಟ್ಟಾರೆ ನೀವು ಮಾಡ್ತಾ ಇರತಕ್ಕಂತ ಭತ್ತದ ಕೃಷಿ ಏನಿದೆಯೋ ಇದನ್ನು ಲಾಭದಾಯಕವಾಗಿ ತಾವು ಮಾಡ್ಕೊಂಡಿದ್ದೀರಿ? ಖಂಡಿತವಾಗ್ಲೂ ಲಾಭದಾಯಕವಾಗಿದೆ. ನನಗೆ ಯಾವುದೇ ರೀತಿ ಭತ್ತದ ಕೃಷಿ ಆಗ್ಲಿ ರಾಗಿ ಕೃಷಿ ಆಗ್ಲಿ ಲಾಸ್ ಆಗ್ತಾ ಇಲ್ಲ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿತೀನಿ ಅಂತ ಹೇಳಿದ್ರಿ, ಮನೆಗೆ ಆಗುವಷ್ಟನ್ನ ಇಟ್ಕೊಂಡು ಎಷ್ಟನ್ನ ಮಾರಾಟ ಮಾಡ್ತೀರಿ? ಸೊ 3 ಎಕರೆ ಪ್ರದೇಶದಲ್ಲಿ ಅಂತ ಅಂದ್ರೆ ನಮಗೆ 1.25 ಎಕರೆ ಪ್ರದೇಶದ್ದು ಸಾಕು, ಇನ್ನು 1.5 ಎಕರೆ ಪ್ರದೇಶದ್ದು ಅಂದ್ರೆ 30-35 ಕ್ವಿಂಟಾಲು ಭತ್ತನ ನಾವು ಮಾರಾಟ ಮಾಡ್ತೀವಿ. ಅಂದ್ರೆ 1 ಕ್ವಿಂಟಾಲ್ಗೆ 60% ಬರುತ್ತೆ. 60 ಅಂದ್ರೆ ಅಲ್ಲಿಗೆ 20 ಕ್ವಿಂಟಾಲ್ ಅಕ್ಕಿನ ನಾನು ಪ್ರತಿ ವರ್ಷ ಮಾರಾಟ ಮಾಡ್ತೀನಿ. 20 ಕ್ವಿಂಟಾಲ್ ಅಕ್ಕಿ ಅಂದ್ರೆ ನನಗೆ 60 ರೂಪಾಯಿ, ನನಗೆ 120,000 ರೂಪಾಯಿ ಅಕ್ಕಿಲ್ ಸಿಗುತ್ತೆ. ಸೊ ಅದು ನನಗೆ 3 ಎಕರೆ ಪ್ರದೇಶದ ಹುಲ್ಲು ಅಂತ ಅಂದಾಗ ಸುಮಾರು ಅದರ ಮೌಲ್ಯನೂ ಸಹ 1 ಲಕ್ಷ ಆಗುತ್ತೆ. ನನಗೆ ಮ್ಯಾಕ್ಸಿಮಮ್ ಅಂದ್ರೆ 40,000 ರೂಪಾಯಿ ಖರ್ಚಾಗಿದೆ ಅಂತ ಅಂದ್ರು, ನಾನು ಮ್ಯಾನ್ಯುಯಲ್ ಅಲ್ಲೇ ಮಾಡಿದ್ರು. ಇನ್ನೂ ನನಗೆ ತುಂಬಾ ಲಾಭದಾಯಕವಾಗಿದೆ, ವಿನಃ ಯಾವುದೇ ಕಾರಣಕ್ಕೂ ನಮಗೆ ಭತ್ತ ಲಾಸ್ ಆಗಲ್ಲ. ಪ್ರಥಮವಾಗಿ ರೈತ ಅನ್ನಿಸ್ಕೊಂಡವನು ಎಷ್ಟು ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಗುಣಮಟ್ಟವಾದಂತಹ ಆಹಾರನ ಜನಗಳಿಗೆ ಕೊಡ್ಲಿಕ್ಕೆ ನಾವು ಇದು ಮಾಡಬೇಕು. ಸೊ ಆವಾಗ ನಾವು ಬೆಲೆನ ಎಕ್ಸ್ಪೆಕ್ಟ್ ಮಾಡಬೇಕು. ನಾವು ಬೆಲೆನ ನಿರೀಕ್ಷೆ ಮಾಡಬೇಕಾದ್ರೆ ನಾವು ಸಹ ಶುದ್ಧ ಒಂದು ಸಾವಯವ ಉತ್ಪನ್ನನ ಬೆಳೆದಾಗ ಮಾತ್ರ ನಮಗೆ ಕೇಳಲಿಕ್ಕೆ ಯೋಗ್ಯತೆ ಇದೆ. ನಾವು ಅಷ್ಟೊಂದು ವಿಷ ಹಾಕಿ ಜನರಿಂದ ಅಪೇಕ್ಷೆ ಪಡೋದು ಸಹ ಅಪರಾಧ ಅನ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ತುಂಬಾ ಜನ ಭತ್ತದ ಬೆಳೆಗಾರರು ಒಂದೇ ಸಾರಿ ಕಟಾವಾದ ತಕ್ಷಣ ಮಾರಾಟವನ್ನು ಮಾಡುವಂತದನ್ನ ನಾವು ನೋಡಿದ್ದೇವೆ. ಅದರಿಂದ ಸಾಕಷ್ಟು ಅನುಕೂಲಗಳು ಇದ್ದಾವೆ ಅವರಿಗೆ. ಅನುಕೂಲ ಅಂತ ಹೇಳಿದ್ರೆ ತುಂಬಾ ನೇರವಾದಂತ ಅನುಕೂಲ ಅಲ್ಲ, ಅದನ್ನ ಮತ್ತೆ ಶೇಖರಣೆ ಮಾಡ್ತಕ್ಕಂಥದ್ದು, ಅದು ಹಾಳಾಗದಂಗೆ ಇಡುವಂಥದ್ದು, ನೋಡುವಂಥದ್ದು, ಇದೆಲ್ಲವೂ ತಪ್ಪುತ್ತೆ ಅಂತ ಹೇಳಿ ಒಂದೇ ಸಾರಿ ಮಾರಾಟವನ್ನ ಮಾಡ್ತಾರೆ. ಆದ್ರೆ ನೀವು ಬಹಳ ನಿಯಮಿತವಾದಂತಹ ಮಾರುಕಟ್ಟೆಯನ್ನ ನೀವೇ ಸೃಷ್ಟಿಯನ್ನ ಮಾಡಿಕೊಂಡಿರ್ತಕ್ಕಂಥವ್ರು, ಏನು 35-40 ಚೀಲ ಭತ್ತವನ್ನ ಬೆಳಿತೀರೋ ಅದಷ್ಟನ್ನು ಒಂದೇ ಸಾರಿ ಮಾರಾಟವನ್ನ ಮಾಡಲಿಕ್ಕೆ ಆಗಲ್ಲ. ಈ ನಿಟ್ಟಿನಲ್ಲಿ ಹೇಗೆ ಅದು ಹಾಳಾಗದ ಹಾಗೆ ಶೇಖರಣೆಯನ್ನು ಮಾಡಿಡ್ತೀರಾ? ಹೇಗೆ ನಿಮ್ಮ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ತಾವು ಅಕ್ಕಿಯನ್ನ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದೀರಿ? ನಾವು ಭತ್ತನ ಬೆಳೆದದನ್ನ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಟ್ಟಿ ಹಾಕ್ತೀವಿ. ಅದು ಹೂಜಿ ಬರದ ಹಾಗೆ ಈಗ ಕರಿಲಕ್ಕಿ ಮತ್ತೆ ಬಿಳಿಲಕ್ಕಿ ಸೊಪ್ಪು ಏನ್ ಬರುತ್ತೆ ಭತ್ತ ಎಲ್ಲ ಸಂರಕ್ಷಣೆ ಮಾಡಿ ಒಂದ್ ಕಡೆ ಹಾಕಿದಾಗ ಅದನ್ನ ಹೂಜಿಗೆ ಆ ಒಂದು ಕರಿಲಕ್ಕಿ ಮತ್ತೆ ಬಿಳಿಲಕ್ಕಿ ಸೊಪ್ಪನ್ನ ಮೇಲೆ ಹಾಕಿದಾಗ ಆ ಹೂಜಿ ಮೊಟ್ಟೆ ಇಡಲಿಕ್ಕೆ ಹೋಗಲ್ಲ. ಅದು ಮತ್ತೆ ಇಲಿ ಮತ್ತೆ ಹೆಗಣಗಳ ಸಂರಕ್ಷಣೆಗೆ ನಮ್ಮ ಗ್ಲಿರಿಸಿಡಿಯ ಏನಿದೆ ಆ ಗ್ಲಿರಿಸಿಡಿಯ ತುಂಡುಗಳನ್ನು ಆ ಮೂಟೆಗಳ ಸುತ್ತಮುತ್ತ ಹಾಕಿದರೆ ಆ ನಮ್ಮ ಇಲಿ ಹೆಗಣಗಳು ಸಹ ಆ ಕಡೆ ಸುಳಿಯಲ್ಲ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈಗ ನುಸುಗುನ್ನಿ ಅಂತ ಬರುತ್ತೆ, ಆ ನುಸುಗುಂದಿ ಕಾಯಿನನ್ನು ಅಲ್ಲಲ್ಲೇ ಇಡೋದ್ರಿಂದ ಸಹ ಇಲಿ ಹೆಗಣಗಳು ಅದು ಮೈಗೆ ಕಡಿತ ಹತ್ತೋದ್ರಿಂದ ನಮಗೆ ಭತ್ತದ ಚೀಲಗಳ ಹತ್ತಿರ ಬರಲ್ಲ. ಹಾಗಾಗಿ ನಾನು ವರ್ಷವಿಡೀ ಭತ್ತನ ನಾನು ಸಂರಕ್ಷಣೆ ಮಾಡಿ ಇಟ್ಟರೂ ಸಹ ನನಗೆ ಯಾವುದೇ ಮೂಷಕಗಳಿಂದ ನಷ್ಟ ಆಗಲ್ಲ. ಎಷ್ಟು ದಿವಸಕ್ಕೊಂದ್ಸರಿ ಮಿಲ್ ಮಾಡಿಸ್ತೀರಿ? ನಮ್ಮ ಮನೆಗೆ ಪ್ರತಿ ತಿಂಗಳಿಗೆ ಒಂದ್ಸರಿ ಅದನ್ನು ಮಿಲ್ ಮಾಡಿಸ್ಕೊಂಬರ್ತೀವಿ. ಆದರೆ ಗ್ರಾಹಕರ ಬೇಡಿಕೆ ಬಂದಾಗ ವಾರಕ್ಕೊಂದ್ಸರಿನೂ ಇರ್ಬೋದು ಅಥವಾ 15 ದಿವಸಕ್ಕೊಂದ್ಸರಿನೂ ಇರ್ಬೋದು ಅಥವಾ ಅವರು ತಿಂಗಳಾನುಗಟ್ಟಲೆ ನನಗೆ ಬೇಡಿಕೆ ಬರಲಿಲ್ಲ ಅಂದರೆ ತಿಂಗಳಾದರೂ ಆಗ್ಬೋದು. ಬೇಡಿಕೆಗೆ ಅನುಗುಣವಾಗಿ ನಾನು ಅದನ್ನು ಮಿಲ್ಲಿಂಗ್ ಮಾಡಿಸಿ ಮಾರಾಟ ಮಾಡ್ತೀನಿ. ಈ ಎಲ್ಲ ಕೃಷಿಯ ಜೊತೆಗೆ ನಿಮಗೆ ಅಪಾರವಾದಂತಹ ಒಂದು ಆಸಕ್ತಿ ಈ ಔಷಧೀಯ ಸಸ್ಯಗಳ ಬಗ್ಗೆ ಇದೆ. ಸಾಕಷ್ಟು ಔಷಧೀಯ ಸಸ್ಯಗಳನ್ನು ನೀವು ನಿಮ್ಮ ಮನೆಯ ಪರಿಸರದಲ್ಲಿ ಆವರಣದಲ್ಲಿ ಮತ್ತು ನಿಮ್ಮ ತೋಟ ಮತ್ತು ಜಮೀನಲ್ಲೂ ಕೂಡ ಹಾಕೊಂಡಿದ್ದೀರಿ. ಸಾಮಾನ್ಯವಾಗಿ ಎಷ್ಟು ತರಹದ ಔಷಧೀಯ ಗಿಡಗಳನ್ನು ನೀವು ಸಂರಕ್ಷಣೆಯನ್ನು ಮಾಡಿದ್ದೀರಿ? ಯಾಕೆ ಇದರ ಬಗ್ಗೆ ಇಷ್ಟೊಂದು ಆಸಕ್ತಿ ತಮಗೆ? ನನಗೆ ಇವುಗಳ ಬಗ್ಗೆ ಆಸಕ್ತಿ ಬರಲಿಕ್ಕೆ ನನ್ನ ಶ್ರೀಮತಿಯವರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದರು. ತುತ್ತಾದಾಗ 45ನೇ ವಯಸ್ಸಿಗೆ ನನ್ನ ಹೆಂಡತಿ ಎಲ್ಲವನ್ನು ಬಿಟ್ಟು ಹೋಗ್ತಾಳಲ್ಲ ಅಂತ ತುಂಬ ದುಃಖ ಆಯಿತು. ಆವಾಗ ನಾನು ಸಹ ಸುಮಾರು 78 ಕೆಜಿ ಇದ್ದೆ, 1 ತಿಂಗಳಲ್ಲಿ 8 ಕೆಜಿ ನಾನು ಸಹ ಲಾಸ್ ಆದೆ. ಮತ್ತೆ ಈ ಸಲ ಚಿಂತನೆ ಮಾಡೋದು ಒಳ್ಳೇದಲ್ಲ ಅಂದ್ಬಿಟ್ಟು ಹಿಂದಿನ ಗ್ರಂಥಗಳನ್ನು ಓದಲಿಕ್ಕೆ ಶುರು ಮಾಡಿದೆ ಸುಮಾರು ರಾತ್ರಿ ಹೊತ್ತು 4-5 ಗಂಟೆ. ಆವಾಗ ನನಗೆ ಉತ್ತಮವಾದ ಕೆಲವೊಂದು ಮಲ್ಲಾಡಿಯಾದಿನಿ ಸ್ವಾಮಿಗಳ ತಿರುಕ ಇರ್ಬೋದು, ಚರಕ ಶುಶ್ರುತ ಇರ್ಬೋದು, ಅವುಗಳಲ್ಲೆಲ್ಲ ನಮ್ಮ ವನಸ್ಪತಿಗಳ ಬಗ್ಗೆ, ಗಿಡಗಮೂಗ್ಲಿಕೆಗಳ ಬಗ್ಗೆ, ಅರ್ಬುದ ರೋಗದ ಬಗ್ಗೆ ಅಥವಾ ಯಾವುದೇ ರೋಗದಗಳ ಬಗ್ಗೆ ಬಹಳ ಉಲ್ಲೇಖ ಇತ್ತು. ಆವಾಗ ನಾನು ಯಾಕೆ ಇವುಗಳನ್ನು ಸಂರಕ್ಷಣೆ ಮಾಡಬಾರ್ದು, ಯಾಕೆ ಈ ದಿಕ್ಕಲ್ಲಿ ನಾವು ಚಿಂತನೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀನಿ. ಮತ್ತು ನಮ್ಮ ಪೂರ್ವಿಕರು ಅಂದರೆ ನಮ್ಮ ತಾತನೂ ಸಹ ಕೆಲವೊಂದು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಇಟ್ಕೊಂಡಿದ್ರು. ಕೆಟ್ಟದ್ದಾದರೆ ಮತ್ತು ಹೈಪಟಿಸಿಸ್ ಬಿಗೆ ನಾವು ಈಗ ಸುಮಾರು 1,000ಕ್ಕಿಂತಲೂ ಹೆಚ್ಚು ಜನ ಹೈಪಟಿಸಿಸ್ ಬಿ ಅಲೋಪತಿಯಲ್ಲಿ ಅಂದರೆ ಮೆಡಿಸನ್ ತಗೊಂಡು ವಾಸಿಯಾಗ್ದೇ ಇನ್ನೇನು ಅವಸರದ ಅಂಚಲಿದ್ದಾರೆ ಅಂತಕ್ಕಂಥವರು ಸಹ ವಾಸಿಯಾಗಿದ್ದಾರೆ. ಅಂಥವ್ರಿಗೆಲ್ಲ 1,000,000 ಜನರ ಜೀವವನ್ನು ವಿಶೇಷವಾಗಿ ಹೈಪಟಿಸಿಸ್ ಬಿಗೆ ನಾವು ಜೀವನ ಉಳಿಸಿದ್ದೀವಿ. ಇದರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಚರ್ಮ ರೋಗಗಳು, ಆಮೇಲೆ ದನಗಳಿಗೆ ವಿಶೇಷವಾಗಿ ಹೂಕೂತ್ರೆ, ಆಮೇಲೆ ಕೆಲವೊಂದು ಗರ್ಭಕೋಶ ಸಮಸ್ಯೆಗಳಿಗೆ ನಲ್ಲಿಯ ಚೂರ್ಣಗಳು, ಹೀಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಮ್ಮ ವನಸ್ಪತಿಯಿಂದಲೇ ಒಂದು ಪಾರಂಪರಿಕವಾಗಿ ಒಂದು ಔಷಧಿ ಕೊಡ್ತಕ್ಕಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡು ಅವುಗಳೆಲ್ಲ ಅವಸನದ ಅಂಚಲಿರ್ತಕ್ಕ ಇರೋದ್ರಿಂದ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಅಂತ ಸುಮಾರು 100+ ಔಷಧಿ ಗಿಡಗಳನ್ನು ಸಂರಕ್ಷಣೆ ಮಾಡಿಟ್ಟಿದ್ದೀನಿ. ಸಾಮಾನ್ಯವಾಗಿ ಯಾವ್ಯಾವ ಸಸ್ಯಗಳು ಇದ್ದಾವೆ ಅವುಗಳ ಉಪಯೋಗವನ್ನು ಒಂದಷ್ಟು ತಿಳಿಸ್ಕೊಡಿ. ನನ್ನ ಹತ್ರ ಈಗ ಆಡಮುಟ್ಟ ಇದೆ, ಅಶ್ವಗಂಧ ಇದೆ, ಹಿಪ್ಪಲಿ ಇದೆ, ಶತಾವರಿ ಇದೆ, ಕರಿಲಕ್ಕಿ ಇದೆ, ಬಿಳಿಲಕ್ಕಿ ಇದೆ, ನಾಗದಾಳಿ ಇದೆ, ಅಗತ್ಯಕ್ಕೆ ಅನುಗುಣವಾಗಿ ಎಲ್ಲಾವುದೂ ಇದೆ. ಇನ್ಸುಲಿನ್ ಗಿಡ ಇದೆ, ಕಾಡುಬಸಳೆ ಇದೆ, ಮತ್ತೆ ಪಾಂಡೇನ್ ಲೀವ್ಸ್ ಇದೆ, ಸೆಲಿರಿಯೋ ಇದೆ, ಜಾಡ ಕಣಜ, ಆಮೇಲೆ ವಿಶೇಷವಾಗಿ 10-12 ಗೆಡ್ಡೆಗೆಣಸುಗಳು ಇದೆ. ಹೀಗೆ ಅಗತ್ಯಕ್ಕೆ ಅನುಗುಣವಾದಂಥ ಎಲ್ಲ ಔಷಧಿ ಗಿಡಗಳನ್ನು ಸಹ 100 ತರ ಔಷಧಿ ಗಿಡಗಳನ್ನು ಹಾಕೊಂಡಿದ್ದೀನಿ. ಸಾಕಷ್ಟು ತರಕಾರಿಗಳನ್ನ ಹಣ್ಣುಗಳನ್ನು ಕೂಡ ನಿಮ್ಮ ಮನೆಯ ಆವರಣದಲ್ಲಿ ಬೆಳೆದುಕೊಳ್ತಾ ಇದ್ದೀರಾ, ಏನು ಅನುಕೂಲ ಇದರಿಂದ? ಒಬ್ಬ ರೈತ ಅಂತ ಅಂದರೆ ಬರೀ ಕಮರ್ಷಿಯಲ್ ಆಗಿ ಯಾರೋ ನನ್ನ ಪಕ್ಕದವನು ಶುಂಠಿ ಬೆಳೀತಾನೆ, ಅರಿಶಿನ ಬೆಳೀತಾನೆ, ವಗೆಸೊಪ್ಪು ಬೆಳೀತಾನೆ ಅಂತ ಒಂದು ನಾವು ಬರೀ ಆರ್ಥಿಕ ಬೆಳವಣಿಗೆ ಮೇಲೆ ನಿಲ್ಲಬಾರ್ದು. ಇದರ ಜೊತೆಯಾಗಿ ನಮ್ಮ ಆರೋಗ್ಯನೂ ಚೆನ್ನಾಗಿರಬೇಕು. ನಮ್ಮ ಆರೋಗ್ಯನೂ ಚೆನ್ನಾಗಿರಬೇಕು ಅಂತ ಅಂದರೆ ನಮಗೆ ಎಲ್ಲವೂ ಬೇಕು. ಕಾಯಿಪಲ್ಯಗಳು ಬೇಕು, ಹಣ್ಣುಗಳು ಬೇಕು, ಹಸಿರು ತಾಜಾ ತರಕಾರಿಗಳು ಬೇಕು, ಎಲ್ಲವೂ ಬೇಕು. ನಮಗೆ ಆಹಾರ ಎಷ್ಟು ಮುಖ್ಯನೋ ಹಣ್ಣುಗಳ ಅವಶ್ಯಕತೆ ಅಷ್ಟೇ ಮುಖ್ಯ ಇದೆ. ಭಗವಂತ ನಮಗೆ ಆವ ಕಾಲಮಾನಕ್ಕೆ ಅನುಕೂಲವಾಗಿ ಎಲ್ಲ ಹಣ್ಣುಗಳನ್ನು ಕೊಟ್ಟಿದ್ದಾನೆ. ಉದಾಹರಣೆಗೆ ನಮಗೆ ಚರ್ಮ ಸುಕ್ಕು ಬರುತ್ತೆ, ಕಿತ್ತಲೆ ಹಣ್ಣನ್ನು ಒಳ್ಳೆ ಚಳಿಗಾಲದಲ್ಲಿ ಕೊಟ್ಟಿದ್ದಾನೆ, ಹೃದಯನ ಬಲಪಡಿಸ್ತಕ್ಕಂಥ ಗುಣ ಮಾವಿನಣ್ಣಿಗಿದೆ, ಅದನ್ನು ನಮಗೆ ಕರೆಕ್ಟಾಗಿ ಏಪ್ರಿಲ್ ಮೇಗೆ ಕೊಟ್ಟಿದ್ದಾನೆ, ಹಲಸಿನಣ್ಣು. ಹಾಗೆ ಆವಾವ ಕಾಲಮಾನದ ಹಣ್ಣು, ನೇರಳೆ ಹಣ್ಣು, ಸುಮಾರು 150 ಜಾತಿಯ ಕಾಡು ಹಣ್ಣುಗಳು ನಮಗೆ ಪುಕ್ಕಟ್ಟೆಯಾಗಿ ಸಿಗ್ತವೆ, ಇವತ್ತೆಲ್ಲ ಕಣ್ಮರೆಯಾಗಿದ್ದಾವೆ ಅವುಗಳೆಲ್ಲ. ಸೊ ನಮ್ಮ ಪೂರ್ವಿಕರು ಯಾಕೆ ಅಷ್ಟೊಂದು ಗಟ್ಟಿಮುಟ್ಟಾಗಿದ್ರು, ಅವರ ಆಯುಷ್ಯ ಪ್ರಮಾಣ ಹೆಚ್ಚಿತ್ತು ಅಂತ ಅಂದ್ರೆ ಈ ತರ ಹಣ್ಣು ಹಂಪಲಗಳನ್ನ ತಾಜಾ ಮತ್ತೆ ನೈಸರ್ಗಿಕವಾಗಿ ಬೆಳೆಯುವನ್ನ ತಿನ್ನೋರು. ಹಾಗಾಗಿ ನಾನು ಆ ದಿಕ್ಕಲ್ಲಿ ಚಿಂತನೆ ಮಾಡಿ ಎಲ್ಲಾ ಗೆಡ್ಡೆಗೆಣಸುಗಳು ಮತ್ತೆ ಕಾಯಿಪಲ್ಯಗಳು ಹಸಿರು ತರಕಾರಿಗಳನ್ನ ಮತ್ತೆ ಕಾಲಮಾನದ ಹಣ್ಣುಗಳನ್ನ ಹಾಕೊಂಡಿದ್ದೀನಿ. ಇದರಿಂದ ಏನ್ ಅನುಕೂಲ ಆಗಿದೆ ನಿಮಗೆ? ಇದರಿಂದ ವಿಶೇಷವಾಗಿ ನನ್ನ ಶ್ರೀಮತಿ ಅವರ ಆರೋಗ್ಯದಲ್ಲಿ ಬದಲಾವಣೆ ಕಂಡಿದ್ದೀನಿ. ಸಾಮಾನ್ಯವಾಗಿ ನಾಲ್ಕನೇ ಹಂತವಾದ ಕ್ಯಾನ್ಸರ್ಗೆ ಹೋದವರು ಬದುಕೋದು ಕಷ್ಟ, ಆದ್ರೂ ಭಗವಂತ ನಮಗೆ ಕೃಪಿಸಿ ಅವಳ ಆಯುಷ್ ಪ್ರಮಾಣವನ್ನು ಹೆಚ್ಚಿಸಿ ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿರದೆ ನಮಗೆ ನೈಸರ್ಗಿಕವಾದಂಥ ಆಹಾರ ತಿನ್ನೋದ್ರಿಂದ ಒಳ್ಳೇದಾಗುತ್ತೆ ಅಂತಕ್ಕಂಥ ಫಲಿತಾಂಶವನ್ನು ನನ್ನ ಶ್ರೀಮತಿಯವರ ಮೇಲೆ ಪ್ರಯೋಗ ಮಾಡಿ ಕಂಡಿಡ್ಕೊಂಡಿದ್ದೀನಿ. ಅನೇಕ ಕೃಷಿಕರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಇವತ್ತು ಕೃಷಿನಲ್ಲಿ ಲಾಭ ಇಲ್ಲ, ಇದೊಂದು ತುಂಬಾ ನಷ್ಟವನ್ನ ಮಾಡ್ತಕ್ಕಂತಹ ಒಂದು ವೃತ್ತಿ ಅನ್ನುವಂತಹ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ತಾವೊಬ್ಬರು ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾಗಿ, ನಮ್ಮ ರೈತರು ಎಲ್ಲಿ ಸೋಲ್ತಾ ಇದ್ದಾರೆ, ಯಾಕೆ ಸೋಲ್ತಾ ಇದ್ದಾರೆ, ಹೇಗೆ ಅವರು ಈ ಒಂದು ಕೃಷಿಯನ್ನು ಕೂಡ ಲಾಭದಾಯಕವಾಗಿ ಮಾಡಿಕೊಳ್ಬಹುದು ಅಂತ ಅನ್ಸುತ್ತೆ? ನಾನು ಮೊದಲೇ ನಿಮಗೆ ಹೇಳಿದೆ ಹಾಗೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ನನಗೆ ಒಂದು 2 ಎಕರೆ ಜಮೀನು ಇರುತ್ತೆ. 2 ಎಕರೆ ಜಮೀನು ಇದ್ರೆ ನಾನು ಸಮಗ್ರವಾಗಿ ಎಲ್ಲವನ್ನೂ ಮಾಡಲಿಕ್ಕೆ ಹೋಗಲ್ಲ. ಯಾರೋ ಶುಂಠಿ ಹಾಕ್ಬಿಡ್ತಾರೆ, ಹಿಂದಿನ ವರ್ಷ 4,000 ರೂಪಾಯಿ ಆಗ್ಬಿಡುತ್ತೆ. ಸೊ ಇವನು ಏನ್ ಮಾಡ್ದ, ಸಂಪೂರ್ಣ ಆ ಪ್ರದೇಶಕ್ಕೆಲ್ಲ ಆ 4,000 ರೂಪಾಯಿಲಿ ಬೀಜ ಕೊಂಡ್ಕೊಂಬಂದು ಹಾಕ್ತಾನೆ. ಅವಾಗ ಅದು ಈಗ ನೋಡಿ ಇವತ್ತು 500 ರೂಪಾಯಿ ಆಗಿದೆ. ಇವನು 3 ವರ್ಷ ಸುಧಾರಿಸ್ಕೋಬೇಕು. ಇದನ್ನೇ ಸಮಗ್ರವಾಗಿ ಇವನು ಸ್ವಲ್ಪ ಮರಗೆಣಸು, ಸ್ವಲ್ಪ ಕೆಸ, ಸ್ವಲ್ಪ ಅರಿಶಿಣ, ಸ್ವಲ್ಪ ಆಲೂಗೆಡ್ಡೆ, ಸ್ವಲ್ಪ ರಾಗಿ, ಸ್ವಲ್ಪ ಜೀವನಕ್ಕೆ ಭತ್ತ, ಇವುಗಳನ್ನೆಲ್ಲ ಹಾಕೊಂಡಿದ್ರೆ ಒಂದಲ್ಲ ಒಂದರಲ್ಲಿ ಅವನಿಗೆ ಅನುಕೂಲತೆಗಳಾಗ್ತದೆ. ಅದನ್ನ ಬಿಟ್ಟು ಇವನು ಏಕ ಬೆಳೆ ಪದ್ಧತಿನ ಹೋಗಿ ಅಥವಾ ಒಂದು ಸಮಗ್ರ ಒಂದು ಕೃಷಿಗೆ ಹೋಗದೆ ಹೋದ್ರೆ, ಆಮೇಲೆ ಒಬ್ಬ ಕೃಷಿಕ ಅಂದ್ರೆ ಎಲ್ಲವೂ ಇರಬೇಕು. ಕುರಿ ಇರಬೇಕು, ಕೋಳಿ ಇರಬೇಕು, ಆಡು ಇರಬೇಕು, ಆಮೇಲೆ ದನಗಳಿರಬೇಕು. ಇವತ್ತು 20 ಎಕರೆ ಜಮೀನು ಇಟ್ಕೊಂಡಿರ್ತಾನೆ, ಅವನ ಹತ್ರ ಒಂದೇ ಒಂದು ಹಸು ಇರಲ್ಲ. ಅವನು ಎಲ್ಲೋ ಹೋಗಿ ಹಾಲು ಮೊಸರು ಮಜ್ಜಿಗೆ ತರ್ತಾನೆ. ಇನ್ನು ಅವನ ಆರೋಗ್ಯ ಎಲ್ಲಿ ಸುಧಾರಿಸ್ತದೆ? ಅವನ ಆರೋಗ್ಯ ಕೆಟ್ಟಾಗ ಸೊ ಅವನಿಗೆ ಎಷ್ಟು ಹಣ ಬಂದಿದ್ರು ಆರ್ಥಿಕವಾಗಿ ಮತ್ತೆ ಆ ಕಡೆಗೆ ಎಲ್ಲ ಹೋಗ್ತದೆ. ಹಾಗಾಗಿ ನಾವು ಆರೋಗ್ಯ ಸುಧಾರಣೆ ಮಾಡೋ ದೃಷ್ಟಿಯಲ್ಲಿ ಎಲ್ಲವನ್ನೂ ವೈಭವ ರೈತ ಅಂದಮೇಲೆ ಪ್ರತಿಯೊಂದು ಇರಬೇಕು. ಅದರಲ್ಲೂ ವಿಶೇಷವಾಗಿ ದನಗಳಿರಬೇಕು. 20-25 ಎಕರೆ ಜಮೀನು ಇದ್ರೂ ಸಹ ಇವತ್ತು ಒಂದೇ ಒಂದು ಹಸುವೇ ಆಗಲಿ ಎಮ್ಮೆನೇ ಆಗಲಿ ಕಾಣದಂಥ ರೈತರು ತುಂಬ ಇದ್ದಾರೆ. ಆದ್ರಿಂದ ನಮಗೆ ಸಮಗ್ರವಾಗಿ ಎಲ್ಲವರು ಸಹ ಚೆನ್ನ ಆರ್ಥಿಕವಾಗಿ ಆಗಲಿ ಆರೋಗ್ಯದ ಮೇಲೆ ಆಗಲಿ ಪರಿಣಾಮ ಬೀರಬಾರ್ದು ಅಂದರೆ, ನಾವು ಸಮಗ್ರವಾಗಿ ಎಷ್ಟು ಹಿಡುವಳಿಯೇ ಇರಲಿ, ಎಷ್ಟು ಹಿಡುವಳಿ ಇತ್ತು ಅನ್ನೋದು ಮುಖ್ಯ ಅಲ್ಲ, ಆ ಹಿಡುವಳಿಲಿ ಏನೇನು ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ಇವತ್ತು ರೈತರು ಬ್ಯಾಗ್ ಹಿಡ್ಕೊಂಡು ಹೋಗಿ ತರಕಾರಿಗಳನ್ನು ತರಬಾರ್ದು. ಈಗ ನಾನು ನೀವು ನೋಡಿರ್ಬೋದು, ನನ್ನ ಹತ್ರ ಬೀಟ್ರೂಟ್ ಇದೆ, ಕ್ಯಾರೆಟ್ ಇದೆ, ಎಲ್ಲ ಕಾಯಿಪಲ್ಯಗಳಿದೆ, ಬೆಂಡೆ ಇದೆ, ಮೂಲಂಗಿ ಇದೆ, ಸೊಪ್ಪುಗಳಿದೆ. ಎಲ್ಲವುಗಳನ್ನು ನಾವು ನಮ್ಮ ಮನೆ ಹತ್ರನ ಬಳಕೆ ಮಾಡಿ ಬೆಳಿಬೇಕು. ಆವಾಗ ಶುದ್ಧವಾದ ಒಂದು ಆಹಾರ ಸಿಗ್ತದೆ. ಅದೆಲ್ಲೋ ಕಸ ಹಾಕೋಂಗೆ ಹಾಕಿರ್ತಾರೆ. ಒಂದು ಇವತ್ತು ಒಂದು ಚಪ್ಪಲಿ ಶಾಪನ್ನ ಅಷ್ಟೊಂದು ವೈಭವೀಕರಿಸಿ ಇಟ್ಕೊಂಡಿರ್ತಾರೆ, ಆದ್ರೆ ನಾವು ತಿಂತಕ್ಕಂಥ ತರಕಾರಿನ ಎಲ್ಲೋ ಒಂದು ಕಸದ ಇದರಲ್ಲಿ ಹಾಕಿ ಇದು ಮಾಡಿರ್ತಾರೆ. ಅಂಥ ಪರಿಸ್ಥಿತಿಗೆ ನಾವು ಯಾಕೆ ಹೋಗಬೇಕು? ನಮ್ಮನೆ ಹತ್ರಲ್ಲೇ ನಾವು ಶುದ್ಧವಾಗಿ ನಮ್ಮ ಒಂದು 1/2 ಗಂಟೆ 1 ಗಂಟೆನ ವ್ಯಯ ಮಾಡಿದರೆ ನಮಗೆ ಶುದ್ಧವಾದ ತರಕಾರಿನ ಬೆಳ್ಕೋಬಹುದು. ಆ ದಿಕ್ಕಲ್ಲಿ ನಮ್ಮ ರೈತರು ಚಿಂತೆ ಮಾಡೋಕ್ಕಲ್ಲ. ಸೊ ಅವರ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರ್ತದೆ. ಹಾಗಾಗಿ ನಾವು ಎಷ್ಟು ಹಿಡುವಳಿ ಇತ್ತು ಅನ್ನೋದು ಮುಖ್ಯ ಅಲ್ಲ, ನಾವು ಏನೇನು ಬೆಳಿತೀವಿ ಅನ್ನೋದು ಮುಖ್ಯ. ಆ ದಿಕ್ಕಲ್ಲಿ ಚಿಂತನೆ ಮಾಡಿದರೆ ಯಾರಿಗೂ ಸಹ ಸಮಸ್ಯೆ ಆಗಲ್ಲ, ಎಲ್ಲರೂ ಸಹ ಆರ್ಥಿಕವಾಗಿ ಸಬಲರಾಗಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ತಾವು ಮಾಡಿದ್ದೀರಿ, ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಸಮಗ್ರ ಕೃಷಿಯೊಂದೇ ಇವತ್ತು ಕೃಷಿಕನನ್ನ ಉಳಿಸ್ತಕ್ಕಂತಹ ದಾರಿದೀಪ ಅನ್ನುವಂತಹ ಮಾತುಗಳನ್ನು ಹೇಳಿದ್ರಿ. ನಿಮ್ಮ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡಿಕೊಂಡು ನಿಮ್ಮ ಸಲಹೆ ಮತ್ತು ಸಹಕಾರದೊಂದಿಗೆ ಬೆಳೆಯಲಿಕ್ಕೆ ಅನುಕೂಲ ಆಗ ಹಾಗೆ ನಮ್ಮ ಕೃಷಿಕರು ಹೇಗೆ ತಮ್ಮನ್ನ ಸಂಪರ್ಕವನ್ನ ಮಾಡಬಹುದು? ಈ ಒಂದು ದಿಟ್ಟಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂತ ಅಂದ್ರೆ, ನಾನು ಯಾವ ಟೈಮಲ್ಲಿ ಬೇಕಾದ್ರೂ ಅವರಿಗೆ ನನ್ನದೇ ಆದಂಥ ನನ್ನಲ್ಲಿರ್ತಕ್ಕಂಥ ಒಂದು ಅಲ್ಪ ಜ್ಞಾನವನ್ನು ಅವರಿಗೆ ದಾರಿಯೇರಲಿಕ್ಕೆ ನಾನು ತಯಾರಿದ್ದೀನಿ. ಆದರೆ ಅವ್ರು ಯಾರು ಕೇಳ್ತಾರೋ ನಾವು ಅವರಿಗೆ ಇಲ್ಲಿವರೆಗೂ ಸಹ ನಾವು ಹೇಳಿದ್ದೀವಿ, ಅವ್ರು ಹೇಳಿದಾರೆಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ, ಆ ದಿಕ್ಕಲ್ಲಿ ಅವರು ಒಳ್ಳೇದಾಗ್ತಾ ಇದೆ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಿ. ನನ್ನ ಸಂಪರ್ಕ ಸಂಖ್ಯೆ 8972104619. ಇನ್ನೊಮ್ಮೆ ಹೇಳಿ. 8972104619. ಒಳ್ಳೆಯದು ಸಿದ್ದಲಿಂಗೇಶ್ವರ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗರೊಂದಿಗೆ ಬಹಳ ವಿವರವಾಗಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ

84267651 ಸಂಖ್ಯೆ ಮತ್ತೊಮ್ಮೆ 88 84267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ.